ಹೇತುಫಲಾಜಾತಿ ಪ್ರವಿಶಂತಿ ಮನೀಷಿಣಃ. ದ್ರವ್ಯಂ ದ್ರವ್ಯಸ್ಯ ಅನ್ಯಸ್ಯ ಅನ್ಯತ್ ಹೇತುಃ ಕಾರಣಂ ಸ್ಯಾತ್. ಅನ್ಯಸ್ಯ ದ್ರವ್ಯಸ್ಯ ಹೇತುಃ ಕಾರಣಂ ಸ್ಯಾತ್. ಒಂದು ದ್ರವ್ಯ ಇನ್ನೊಂದು ದ್ರವ್ಯಕ್ಕೆ ಕಾರಣವಾದೀತು. ನ ತು ತಸ್ಯೈವ ತತ್. ಒಂದು ದ್ರವ್ಯ ಒಂದು ದ್ರವ್ಯಕ್ಕೇ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಮಣ್ಣು ಮಣ್ಣಿಗೆ, ಮಣ್ಣಿಗೆ ಮಣ್ಣೇ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ನೀರಿಗೆ ನೀರೇ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾಟನ್ಗೆ ಕಾಟನ್ನೇ ಕಾರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ದ್ರವ್ಯ ಇನ್ನೊಂದು ದ್ರವ್ಯಕ್ಕೆ ಕಾರಣವಾದಿತ್ತು. ಒಂದು ವಸ್ತು, ಒಂದು ಪದಾರ್ಥ, ಒಂದು ದ್ರವ್ಯ ಇನ್ನೊಂದು ವಸ್ತು ಪದಾರ್ಥ ದ್ರವ್ಯಕ್ಕೆ ಕಾರಣವಾದೀತೆ ವಿನಃ ಆ ವಸ್ತು ತನಗೆ ತಾನೇ ಕಾರಣ ಆಗಲಿಕ್ಕೆ ಸಾಧ್ಯವಿಲ್ಲ. ನಾಪಿ ಅದ್ರವ್ಯಂ ಕಶ್ಚಿತ್ ಕಾರಣಂ ಸ್ವತಂತ್ರ ದ್ರಷ್ಟುಂ ಲೋಕೆ. ದ್ರವ್ಯವಲ್ಲದೇ ಇರೋದು ಏನಕ್ಕಾದರೂ ಕಾರಣವಾದೀತು ಅಂತಲೂ ಇಲ್ಲ. ಅಂದರೆ ಅದ್ರವ್ಯ ಅಂದರೆ ದ್ರವ್ಯವಲ್ಲದೇ ಇದ್ದದ್ದು. ಅದ್ರವ್ಯಂ ಕಶ್ಚಿತ್ ಕಾರಣಂ ಸ್ವತಂತ್ರ ದ್ರಷ್ಟುಂ ನ ಲೋಕೆ. ನ ಚ ದ್ರವ್ಯತ್ವಂ ಧರ್ಮಾಣಾಂ ಆತ್ಮನಾಂ ಉಪಪದ್ಯತೆ. ಅಲ್ಲ ಅದಷ್ಟ ಅಲ್ಲ, ಮುಂದೆ ಹೇಳ್ತಾರೆ. ಇನ್ನು ಆತ್ಮ ಏನಿದು ಅದು ದ್ರವ್ಯವೇ? ಆತ್ಮನು ದ್ರವ್ಯತ್ವ ಧರ್ಮಾಣಾಂ ಆತ್ಮನಾಂ ನ ಉಪಪದ್ಯತೆ. ಅರ್ಥಾತ್ ಆತ್ಮನಿಗೆ ದ್ರವ್ಯತ್ವ ಅನ್ನುವಂಥದ್ದು ಒಟ್ಟು ಕಂಡು ಬಂದಿಲ್ಲ. ಅನ್ಯತ್ವಂಬ ಕುತಶ್ಚಿತ, ಬೇರೆ ಇನ್ಯಾವುದಾದ್ರೂ ಏಜೆನ್ಸಿ ಮೂಲಕವಾಗಿ ಅದಕ್ಕೆ ಯಾವುದೇ ದ್ರವ್ಯತ್ವ ಪ್ರಾಪ್ತವಾಗುವ ಸಾಧ್ಯತೆ ಇಲ್ಲ. ಏನ ಅನ್ಯಸ್ಯ ಕಾರಣತ್ವ ಕಾರ್ಯತ್ವ ಪ್ರತಿಪದ್ಯತೆ. ಆದ್ದರಿಂದ ಅದು ಕಾರಣವೂ ಅಲ್ಲ ಕಾರ್ಯವೂ ಅಲ್ಲ. ಅತ ಅದ್ರವ್ಯತ್ವಾತ್ ಅನನ್ಯತ್ವಾಚ ನ ಕಶ್ಚಿತ್ ಕಾರ್ಯಂ ಕಾರಣಂ ವಾ ಆತ್ಮ ಇತ್ಯರ್ಥ. ಆತ್ಮನು ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಬೇರೆ ಒಂದಕ್ಕೆ ಕಾರಣವಾಗಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಸ್ವತಃ ತಾನು ಕಾರ್ಯವಾಗಲಿಕ್ಕೂ ಸಾಧ್ಯವಿಲ್ಲ. ಅಲ್ಲಿಗೆ ಅಭಿಪ್ರಾಯ ಎಂದು ಅರ್ಥ. ಏವಂ ನ ಚಿತ್ತಜಾ ಧರ್ಮಃ ಚಿತ್ತಂ ವಾಪಿ ನ ಧರ್ಮಜಂ ಏವಂ ಹೇತುಫಲಾ ಜಾತಿಂ ಪ್ರವಿಶಂತಿ ಮನೀಷಿಣಃ. ಏವಂ ನ ಚಿತ್ತಜಾ ಧರ್ಮಃ ಚಿತ್ತಂ ವಾಪಿ ನ ಧರ್ಮಜಂ ಏವಂ ಹೇತುಫಲಾ ಜಾತಿಂ ಪ್ರವಿಶಂತಿ ಮನೀಷಿಣಃ. ಏವಂ ಈ ಪ್ರಕಾರ ಚಿತ್ತಜ ಧರ್ಮಃ ಚಿತ್ತಜ ಧರ್ಮಃ ನ. ಈ ಪ್ರಕಾರ ಚೈತನ್ಯ ಆತ್ಮನಿಂದ ಧರ್ಮಗಳು ಹುಟ್ಟಿದವು ಅಂತ ಸಿದ್ಧ ಆಗೋದಿಲ್ಲ. ಐ ರಿಪೀಟ್, ಚಿತ್ತಜ ಚಿತ್ತದಿಂದ ಹುಟ್ಟುವಿಕೆ. ಧರ್ಮಃ ಯಾವುದೇ ಧರ್ಮಗಳು ಚಿತ್ತದಿಂದ ಹುಟ್ಟಿದ್ದಲ್ಲ. ನ ಧರ್ಮಜಂ ಚಿತ್ತಂ, ಯಾವುದೇ ಅನ್ಯ ಧರ್ಮದಿಂದ ಚೈತನ್ಯವು ಹುಟ್ಟಲಿಕ್ಕೆ ಹೋಗಿಲ್ಲ. ಚೈತನ್ಯದಿಂದ ಅನ್ಯ ಧರ್ಮಗಳು ಹುಟ್ಟಿಲ್ಲ, ಅನ್ಯ ಧರ್ಮಗಳಿಂದ ಚೈತನ್ಯವು ಹುಟ್ಟಿಲ್ಲ. ಏವಂ ಈ ಪ್ರಕಾರ ಹೇತು ಫಲ ಅಜಾತಿಂ, ಹೇತು ಅಜಾತಿಂ ಫಲ ಅಜಾತಿಂ, ಹೇತು ಹುಟ್ಟಿಲ್ಲ ಫಲವೂ ಹುಟ್ಟಿಲ್ಲ. ಮನೀಷಿಣಃ ಪ್ರವಿಶಂತಿ, ಒಂದು ಸಿದ್ಧಾಂತಕ್ಕೆ ಪಂಡಿತರು ಜ್ಞಾನಿಗಳು ಇದೊಂದು ಸಿದ್ಧಾಂತಕ್ಕೆ ಬಂದಿದ್ದಾರೆ. ಏನು ಸಿದ್ಧಾಂತ ಬಂದಿದ್ದಾರೆ? ಆತ್ಮನು ಹೇತುವೂ ಅಲ್ಲ ಫಲವೂ ಅಲ್ಲ. ಭಾಷೆ ನೋಡ್ಕೊಡ್ರಿ, 303. ಇವಂ ಯಥೋಕ್ತಿಭ್ಯಃ ಹೇತುಭ್ಯಃ ಆತ್ಮವಿಜ್ಞಾನ ಸ್ವರೂಪಮೇವ ಚಿತ್ತಂ ಇತಿ ನ ಚಿತ್ತಜಾ ಬಾಹ್ಯಧರ್ಮಾಃ ನಾಪಿ ಬಾಹ್ಯಧರ್ಮ ಧರ್ಮಜಂ ಚಿತ್ತಂ. ಈಗ ಮೇಲೆ ಹೇಳಿದಂತಹ ಎಲ್ಲ ಕಾರಣಗಳನ್ನು ಒಟ್ಟುಗೂಡಿಸಿ ನಿಮ್ಮ ಸ್ಮೃತಿಗೆ ತಂದುಕೊಂಡ್ರೆ ಯಥೋಕ್ತೇಭ್ಯಃ, ಅವೆಲ್ಲ ಕಾರಣಗಳನ್ನು ನಾವು ನೋಡಿದ್ದೇವೆ, ಹೇತುಭ್ಯಃ ಮೇಲೆ ತಿಳಿಸಿದಂತಹ ಎಲ್ಲ ಕಾರಣಗಳನ್ನು ನಾವು ಇಟ್ಕೊಂಡು ನೋಡಿದ್ದಾದರೆ ಆತ್ಮವಿಜ್ಞಾನ ಸ್ವರೂಪಮೇವ ಚಿತ್ತಂ, ಅರಿವಿನ ಸ್ವರೂಪವೇ ಆಗಿರುವುದು ಯಾವುದೋ ಅದು ಚಿತ್ತ. ಚಿತ್ತ ಅಂದ್ರೇನು? ಅರಿವಿನ ಸ್ವರೂಪ, ಎಚ್ಚರದ ಸ್ವರೂಪ, ಚೈತನ್ಯ ಸ್ವರೂಪ. ಇಂತಹ ಈ ಸ್ವರೂಪದಿಂದ ಯಾವುದು ಅರಿವು ಅರಿವು ಮಾತ್ರವಾಗಿರುವುದೋ ಅವುಗಳಿಂದ ಬಾಹ್ಯಧರ್ಮಃ ನ ಚಿತ್ತಜ, ಅವುಗಳಿಂದ ಹೊರಗಿನ ಯಾವ ಧರ್ಮಗಳು ಹುಟ್ಟಿಕೊಂಡಿಲ್ಲ, ಹುಟ್ಟಿಕೊಳ್ಳುವ ಸಾಧ್ಯತೆ ಇಲ್ಲ. ಅಷ್ಟೇ ಅಲ್ಲ, ನಾಪಿ ಬಾಹ್ಯಧರ್ಮಜಂ ಚಿತ್ತಂ, ಹೊರಗಿರುವ ಧರ್ಮಗಳಿಂದ ಚಿತ್ತ ಹುಟ್ಟಿಕೊಂಡಿಲ್ಲ. ಚಿತ್ತದಿಂದ ಹೊರಗಿನ ಧರ್ಮಗಳು ಹುಟ್ಟಿಕೊಂಡಿಲ್ಲ, ಹೊರಗಿನ ಧರ್ಮಗಳಿಂದ ಚಿತ್ತ ಹುಟ್ಟಿಕೊಂಡಿಲ್ಲ. ಹೊರಗಿನ ಧರ್ಮ ಅಂದ್ರೇನು? ಇಸ್ಲಾಂ, ಕ್ರಿಶ್ಚಿಯಾನಿಟಿ. ಹಾಂ, ಯಾವುದೇ ಅನಾತ್ಮ ಧರ್ಮ ಇರಲಿ, ಹೊರಗಿನ ಯಾವುದೇ ಧರ್ಮ ಇರಲಿ, ಯಾವುದೇ ಇರಲಿ, ವಸ್ತು ಪದಾರ್ಥ ಜಾತಿ ಕ್ರಿಯಾ ಕರ್ಮ ಎಲ್ಲ ಬಾಹ್ಯಧರ್ಮ. ಈ ಬಾಹ್ಯಧರ್ಮಗಳು ಬಾಹ್ಯಧರ್ಮಗಳಿಂದ ಚಿತ್ತ ಹುಟ್ಟಿಕೊಂಡಿಲ್ಲ. ಚಿತ್ತದಿಂದ ಬಾಹ್ಯಧರ್ಮಗಳು ಹುಟ್ಟಿಕೊಂಡಿಲ್ಲ, ಬಾಹ್ಯಧರ್ಮಗಳಿಂದ ಚಿತ್ತ ಹುಟ್ಟಿಕೊಂಡಿಲ್ಲ. ಮತ್ತು ಏನಿದು ಬಾಹ್ಯಧರ್ಮ? ಆಭಾಸ. ಮೂರು ದಿನಗಳ ಹಿಂದೆ ನೋಡಿದೆ ಫಸ್ಟಿಗೆ ಓಪನಿಂಗೆ, ಆಭಾಸ ಎಲ್ಲವೂ ಆಭಾಸ ಮಾತ್ರ. ಅಂತಾರೆ ಚಿತ್ತಜ ಬಾಹ್ಯಧರ್ಮಾನ ನಾಪಿ ಬಾಹ್ಯಧರ್ಮಜಂ ಚಿತ್ತಂ, ಹೊರಗಿರುವ ಧರ್ಮಗಳನ್ನು ಅನ್ಯ ಧರ್ಮಗಳಿಂದ ಚಿತ್ತ ಹುಟ್ಟಿಕೊಳ್ಳುವುದೇ ಆಗಲಿ, ಚಿತ್ತದಿಂದ ಅನ್ಯ ಧರ್ಮಗಳು ಹುಟ್ಟಿಕೊಳ್ಳುವುದೇ ಆಗಲಿ ಸಾಧ್ಯವೇ ಇಲ್ಲ. ಭಾಷ್ಯ ವಿಜ್ಞಾನ ಸ್ವರೂಪ ಆಭಾಸ ಮಾತ್ರತ್ವಾತ್ ಸರ್ವಧರ್ಮಾಣ ಲಭ್ಯವಿದ್ದ ಎಲ್ಲ ಧರ್ಮಗಳು ಇಸ್ ಈಕ್ವಲ್ ಟು ಎಲ್ಲ ನಾಮರೂಪಗಳು ಇಸ್ ಈಕ್ವಲ್ ಟು ಎಲ್ಲ ವಸ್ತುಗಳು ದ್ರವ್ಯಗಳು ಎಲ್ಲ ಒಂದೇ ಅರ್ಥ. ಬಾಹ್ಯಧರ್ಮಃ ವಿಜ್ಞಾನ ಸ್ವರೂಪ ಆಭಾಸ ಮಾತ್ರತ್ವಾತ್, ಏನವು ನಾಮರೂಪಗಳೆಲ್ಲ? ಆಭಾಸ ಮಾತ್ರ. ನಾವು ಭಾವಿಸಿರುವ ಸತ್ಯತೆಗಳಷ್ಟೇ. ಎಷ್ಟು ಭಾವಿಸ್ತೀವೋ ಅಷ್ಟು ಸತ್ಯವಾಗಿರ್ತದೆ. ಎಷ್ಟು ಆಳವಾಗಿ ಭಾವಿಸ್ತೀವಿ ಅಷ್ಟು ಆಳವಾಗಿ ಗಟ್ಟಿಯಾಗಿ ಬೇರೂರುತ್ತದೆ. ಸಿಂಪಲ್, ನನಗೆ ಜ್ವರ ಬಂದಿದೆ ಒಂದು ಬಿಟ್ಟು 10 ಸಲ ನಿನಗೆ ನೀ ಅನ್ಕೋ, ನಂಗೆ ಜ್ವರ ಬಂದಿದೆ, ನಂಗೆ ಜ್ವರ ಬಂದಿದೆ, ನಂಗೆ ಜ್ವರ ಬಂದಿದೆ. ಹಾ, ಅನ್ನೋದು ಆಭಾಸ, ಅದು ಬಂದೇ ಬಿಡ್ತು ಅಂತ ಅಂದ್ಕೊಂಡು ಅದು ಆಭಾಸ, ಬಂದದ್ದು ಆಭಾಸ. ಆದ್ರೆ ಅವನು ಎಷ್ಟು ಚಂದ ಅಂದ್ಕೊಂಡ್ಬಿಟ್ಟಿರ್ತಾನೆ ಅಂತಂದ್ರೆ ಅದು ಆಭಾಸ ಅಂತ ಅನಿಸೋದೇ ಇಲ್ಲ. ಅದು ಏನನ್ನಿಸ್ತು ಅವನಿಗೆ? ಸತ್ಯ. ನಿಮ್ಮ ಎದುರಿಗೆ ಇದೆ ನೋಡಿ, ಪೂರಾ ಆಭಾಸ. ಜಗತ್ತು ಹುಟ್ಟುಕೊಂಡಿದೆ ಅನ್ನೋದು, ಜಗತ್ತಿನಿಂದ ಚೈತನ್ಯ ಹುಟ್ಟುಕೊಂಡಿದೆ ಅನ್ನೋದು, ಜ್ಞಾನ ಸ್ವರೂಪ ಆಭಾಸ ಮಾತ್ರತ್ವಾತ ಸರ್ವಧರ್ಮಾಣ ಏವಂ ನ ಹೇತೋ ಫಲಂ ಜಾಯತೆ ನಾಪಿ ಫಲಾತ್ ಹೇತು ಇತಿ ಹೇತುಫಲಯೋ ಅಜಾತಿಂ ಹೇತುಫಲ ಅಜಾತಿಂ ಪ್ರವಿಶಂತಿ ಅಧ್ಯವಸ್ಯಂತಿ. ಈ ಪ್ರಕಾರವಾಗಿ ನ ಹೇತೋ ಫಲಂ ಜಾಯತೆ, ಯಾವುದೇ ಕಾರಣವನ್ನು ಇಟ್ಟುಕೊಂಡು ಫಲವು ಉಂಟಾಗಿಲ್ಲ. ನಾಪಿ ಫಲಾತ್ ಹೇತು, ಯಾವುದೇ ಫಲವನ್ನು ಕಾರಣವನ್ನು ಇಟ್ಕೊಂಡು ಹೇತು ಹುಟ್ಟುಕೊಂಡಿಲ್ಲ. ಇತಿ ಹೇತು ಫಲಯೋ ಅಜಾತಿಂ. ಏನು ಸಿದ್ಧ ಮಾಡಿದ್ರೀಗ? ಹೇತು ಫಲ ಎರಡು ಅಜಾತಿ, ಹೇತು ಮತ್ತು ಫಲ ಇವೆರಡು ನಿರ್ಧಾರಕ್ಕೆ. ಅಧ್ಯವಸ್ಯಂತಿ ಪ್ರವಿಶಂತಿ ಅಂದರೆ ಅಧ್ಯವಸ್ಯಂತಿ, ಒಂದು ನಿರ್ಧಾರಕ್ಕೆ ಬಂದರು ಜ್ಞಾನಿಗಳು ಪಂಡಿತರು, ಒಂದು ಒಂದು ನಿರ್ಧಾರಕ್ಕೆ ಬಂದರು. ಏನು ಅಂದರೆ ಹೇತು ಮತ್ತು ಫಲ ಎರಡೂ ಕೂಡ ಹುಟ್ಟೇ ಇಲ್ಲ. ಆತ್ಮನು ಹೇತುವೂ ಅಲ್ಲ, ಆತ್ಮನು ಫಲವೂ ಅಲ್ಲ. ಇದೇ ಎರಡು ಶಬ್ದಗಳನ್ನು ಬೇರೆ ಶಬ್ದಗಳಿಂದ ಹೇಳಿದಾರಲ್ಲ ಮುಂಚೆ, ಏನಂತ ಹೇಳಿದ್ದಾರೆ? ಕಾರ್ಯವೂ ಅಲ್ಲ, ಕಾರಣವೂ ಅಲ್ಲ ಅನ್ನುವ ನಿರ್ಧಾರಕ್ಕೆ ಪಂಡಿತರು ಬಂದಿದ್ದಾರೆ. ಬ್ರಹ್ಮವಿದಃ ಪ್ರತಿಪದ್ಯಂತೆ, ಬ್ರಹ್ಮಜ್ಞಾನಿಗಳು ಪಂಡಿತರು ನಿರ್ಧಾರಕ್ಕೆ ಬಂದಿದ್ದಾರೆ. ಏನು ನಿರ್ಧಾರಕ್ಕೆ ಬಂದರೆ? ಆತ್ಮನು ಹೇತುವೂ ಅಲ್ಲ, ಆತ್ಮನು ಫಲವೂ ಅಲ್ಲ. ಓಕೆ, ನೆಕ್ಸ್ಟ್. ಮೊದಲು ಹೇತುನೋ ಫಲಾನೋ ಅಥವಾ ಹೇತು ಫಲ ಎರಡೂನೋ ಅಂತ ಭಾವಿಸ್ಬಿಡೋದು. ಆಮೇಲೆ ಈ ಹೇತು ಫಲಗಳು ಹೋಗಿದ್ದೆ ಆದರೆ ಮುಕ್ತಿ ಸಿಗ್ತದೆ ಅಂತ ನೆಕ್ಸ್ಟ್ ಭಾವಿಸೋದು. ಆಯ್ತಾ? ಆನಂತರ ಹಾಗೆ ಹೋಗೋದು ಹೆಂಗೆ? ನಿಧಾನವಾಗಿ ಕಳ್ಕೋತ ಹೋಗಬೇಕು. ಏನು ಕಳ್ಕೋತ ಹೋಗ್ಬೇಕು? ಹೇತು ಫಲಗಳನ್ನು ನಾವು ಕಡಿಮೆ ಮಾಡ್ತಾ ಹೋಗಬೇಕು. ಕೊನೆಗೊಂದು ನಾಶವಾಗ್ತದೆ, ಮುಕ್ತಿ ಸಿಗ್ತದೆ ಅನ್ನುವ ಆಭಾಸ ಆಧಾರಿತ ನಿರ್ಧಾರಗಳು. ಆಭಾಸ ಆಧಾರಿತ ನಿರ್ಧಾರ, ಕಾಗೆ ಹಲ್ಲವನೋ ಇಲ್ಲೋ, ಕಾಕದಂತ ನ್ಯಾಯ, ಕಾಗೆಗೆ ಹಲ್ಲವನೋ ಇಲ್ಲೋ. ಮಣ್ಣನ್ನು ನಾನು ತಿಂದದ್ದು ನೋಡಿದ್ದೀನಿ, ಕಟ್ಟ ಕಟ್ಟ ಕಡಿದು ಆಭಾಸ ಆಧಾರಿತ ನಿರ್ಣಯ. ಯಾರೂ ಇವತ್ತಿನವರೆಗೂ ಯಾರೂ ಕಾಗೆಯ ದಂತ ಪರೀಕ್ಷೆ ಮಾಡಿಲ್ಲ. ಅಸಾಧ್ಯವಾದ ಮಾತು, ಏಕೆಂದರೆ ದಂತನೇ ಇಲ್ಲ. ಪರೀಕ್ಷೆ ಹೆಂಗೆ ಮಾಡ್ತಾರೆ? ಇನ್ನು ಏತು ಫಲ ಅನ್ನುವಂಥದ್ದು ಇದು ಫಾಲ್ಸ್ ಐಡೆಂಟಿಫಿಕೇಷನ್ ಅಂತ, ವ್ಯರ್ಥ ಅಭಿಮಾನ. ಹೇತು ಫಲ ಚೈತನ್ಯ ಆತ್ಮನಲ್ಲಿ ಹೇತು ಫಲಗಳನ್ನು ವ್ಯರ್ಥ ಅಭಿಮಾನ, ಗಾಳಿಗುದ್ದಿ ಮೈ ನೋವು ಮಾಡ್ಕೊಂಡಂಗೆ ವ್ಯರ್ಥ ಅಭಿಮಾನ. ಆ ವ್ಯರ್ಥ ಅಭಿಮಾನ ಹೋದರೆ ಮುಕ್ತಿ ಸಾಧ್ಯ. ಆ ವ್ಯರ್ಥ ಅಭಿಮಾನ ಹೆಂಗೆ ಹೋಗ್ತದೆ? ಒಂದೊಂದೇ ಬಿಡ್ತಾ ಬರಬೇಕು. ಬಿಟ್ಟು ಬಂದಮೇಲೆ ಎಲ್ಲವನ್ನು ಬಿಟ್ಟೇನೆ ಅನ್ನೋ ಅಭಿಮಾನ, ಅದು ಹೆಂಗೆ ಹೋಗ್ತದೆ ಅನ್ನುವ ವ್ಯಾಘಾತ ದೋಷ ಉಳಿತದೆ ಹಾಗೆ. ಇನ್ನು ಅದಕ್ಕೆ ಅವ್ರು ಹೇಳ್ತಾರೆ, ಈ ಈ ಫಾಲ್ಸ್ ಏನು ಅಭಿಮಾನ ಇದೆ, ವ್ಯರ್ಥ ಅಭಿಮಾನ, ಇದನ್ನು ಮೂಲದಲ್ಲಿಟ್ಟುಕೊಂಡು ಇನ್ನೂ ಅನೇಕ ಅನೇಕ ಸಿದ್ಧಾಂತಗಳು ಹೊರಬಂದಿವೆ. ಅವು ಹೇಗೆ ಅರ್ಥಹೀನ ಅನ್ನೋದನ್ನು ತೋರಿಸ್ತಾರೆ. ಯಾವದ್ಹೇತು ಫಲಾವೇಶ ತಾವದ್ಹೇತು ಫಲೋದ್ಭವ, ಕ್ಷೀಣೇ ಹೇತು ಫಲಾವೇಶೇ ನಾಸ್ತಿ ಹೇತು ಫಲೋದ್ಭವ. ಯಾವದ್ಹೇತು ಫಲಾವೇಶ ತಾವದ್ಹೇತು ಫಲೋದ್ಭವ, ಕ್ಷೀಣೇ ಹೇತು ಫಲಾವೇಶೇ ನಾಸ್ತಿ ಹೇತು ಫಲೋದ್ಭವ. ಹೇತು ಫಲ ಇವುಗಳಲ್ಲಿ ಅಭಿನಿವಿಷ್ಠ, ಅಭಿನಿವಿಷ್ಠ ಯಾರೇ ಆಗಲಿ, ಏ ಪುನಃ ಹೇತು ಫಲಯೋ, ಈ ಹೇತು ಮತ್ತು ಫಲಗಳಲ್ಲಿ ಅಭಿನಿಷ್ಠ ಭಾರಿ ಅಭಿಮಾನ ಉಳ್ಳವರಾಗಿದ್ದಾರೆ, ನಮ್ಮ ನಿಮ್ಮ ವ್ಯವಹಾರ ಶಬ್ದದಲ್ಲಿ ಮೋಹ ಉಳ್ಳವರಾಗಿದ್ದಾರೆ ಅಂತ ಆಗಿದ್ದಾದರೆ ತೇಷಾಂ ಕಿಂ ಸ್ಯಾತ್, ಆಗಲಿ ಬಿಡ್ರಿ, ಪಾಪ ಅವರಿನ ಮನೆ ಕಟ್ಟಿಸಿದ್ದಾರೆ, ಅವ್ರಿಗೆ ಅಭಿಮಾನದ, ಅವ್ರಿಗೇನು ಎರಡು ಮಕ್ಕಳಾಗಿವೆ, ಅಭಿಮಾನ ಇದೆ, ಅವ್ರಿಗೇನೋ ಒಂದು ಹೊಲ ಗದ್ದೆ ತೋಟ ಮಾಡ್ತಾರೆ, ಚೆನ್ನಾಗಿ ಇಳುವರಿ ಬಂದಿದೆ, ಅಭಿಮಾನ ಇದೆ, ಇರಲಿ ಬಿಡಿ, ಕಿಂ ಸ್ಯಾತ್, ಅದನ್ನು ಕಡಿಮೆ ಮಾಡ್ಕೊಂಡಲ್ಲಿ ಏನು ಸಾಧಿಸಬೇಕಾಗಿದೆ. ಇದು ಪ್ರತಿಪಕ್ಷಿ, ಇವನು ವಾದ ಹಾಕ್ತಾನೆ ಏನಂತೇಳಿ, ಕಿಂ ಸ್ಯಾತ್ ಇತಿ ತೇಷಾಂ ಕಿಂ ಸ್ಯಾತ್. ಹಾಂ ಹಾಂ ಹೇಳ್ತೀವಿ ಹೇಳ್ತೀವಿ, ಅಭಿಮಾನವನ್ನು ಇಟ್ಕೊಂಡಂತಹ ಅವರೇನಿದ್ದಾರೆ, ಫಾಲ್ಸ್ ಅಭಿಮಾನವಾಗಿದ್ದರಿಂದಾಗಿ ಅವರಿಗೇನು ಫಲ, ಅವರಿಗೇನು ಉಂಟಾಗ್ತದೆ ಅನ್ನೋದನ್ನು ನಾವೀಗ ಹೇಳ್ತೀವಿ. ಯಾವತ್ ಹೇತು ಫಲ ಆವೇಶ ಇರುವುದು ತಾವತ್ ಹೇತು ಫಲ ಉದ್ಭವ, ಅಲ್ಲಿವರೆಗೂ ಕಾರ್ಯ ಕಾರಣಗಳು ಹುಟ್ಟುತ್ತಾ ಇರ್ತವೆ. ನಿನಗೆ ಸೃಷ್ಟಿ ಆಗಿದೆ ಇದು ಸತ್ಯಂ, ಅಭಿನಿವಿಷ್ಟ ಹೂವು ಸತ್ಯಂ, ವೃಕ್ಷ ಸತ್ಯಂ, ಜೀವರಾಶಿ ಸತ್ಯಂ, ಜಗತ್ತು ಸತ್ಯ. ಯಾವತ್ ಹೇತು ಫಲ ಆವೇಶ, ಹೇತು ಫಲ ಆವೇಶ, ಹೇತು ಫಲಗಳು ಸತ್ಯ, ಆವೇಶ ಅಂದರೆ ಸತ್ಯ, ಹೇತು ಫಲಗಳು ಸತ್ಯ, ಏನೋ ಉಂಟಾಗಲಿ ಸತ್ಯ, ಯಾರೋ ಹುಟ್ಟಿದ್ರು ಸತ್ಯ, ಯಾರೋ ಸತ್ರು ಸತ್ಯ, ಯಾರದ ಕೈ ಫ್ರೋಜನ್ ಆಯ್ತು ಸತ್ಯ, ಸತ್ಯ. ಈ ಅಭಿನಿವಿಷ್ಟ ಆಗಿದೆ ನೋಡ್ರಿ ಇವ್ರಿಗೆ, ಅಭಿನಿವಿಷ್ಟ ಆಗಿದ್ದಕ್ಕೆ ಏನಾಗ್ಬಿಡ್ತು ಅಂತಂದ್ರೆ, ಫಲಗಳು ಕೂಡ ಸತ್ಯ. ಹೇತು ಫಲ ಅಭಿನಿವಿಷ್ಟ, ಹೇತು ಫಲ ಸತ್ಯಂ. ಆರೋಪಿತ ಹಾವು ಸತ್ಯ ಆದ ಮೇಲೆ ವಿಷ ಇತ್ಯಾದಿಗಳು ಸತ್ಯ ಅಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಆರೋಪಿತ ಹಾವು ಸತ್ಯ ಅಂದಮೇಲೆ ಅದರ ಜೊತೆಗೆ ಉಳಿದೆಲ್ಲವೂ ಕೂಡ ಸತ್ಯ. ಆ ಮಿಂಚು ಅದು ಮಿಂಚುತ್ತಿರ್ತದೆ, ಅದು ಹೆಡೆ ಎತ್ತಿರ್ತದೆ, ಅದು ಹೆಡೆಯಿಂದ ಹೊಡೆದಿರ್ತದೆ, ಅದು ಕಚ್ಚುವಾಗ ವಿಷ ಬಿಟ್ಟಿರ್ತದೆ, ಆ ವಿಷ ಮೈಯೆಲ್ಲ ಏರಿರ್ತದೆ, ಮೈಯೆಲ್ಲ ಬೆವರುತ್ತದೆ, ನಾ ಸತ್ಯ ನಾ ಸತ್ಯ ನಾ ಸತ್ಯ ಅಂತಿರ್ತಾನು. ಎಲ್ಲವೂ ಸತ್ಯ. ಹೇತು ಫಲ ಯಾವಾಗ ನಾವು ಸತ್ಯ ಅಂತ ತಗೋತೀವಿ ಅದಕ್ಕೆ ತಕ್ಕಂತೆ ಹೇತು ಫಲಗಳು ಸತ್ಯ. ಹೌದಾ? ಹೇತು ಫಲ ಆವೇಶ, ಹೇತು ಫಲ ಉದ್ಭವ. ಆವೇಶ ಅಂತಂದರೆ ಹೇತು ಫಲದಲ್ಲಿ ಸತ್ಯ ಬುದ್ಧಿ ಅವಧಾರಣ. ಹೇತು ಫಲ ಉದ್ಭವ ಅಂದ್ರೇನು? ಅವುಗಳ ಫಲ. ಆಯಿತು. ಈಗ ಹೇತು ಫಲ ಅನ್ನುವಂತಹ ಏನು ಆವೇಶ ಇದೆ, ಆವೇಶ ಅಂದರೆ ಮೋಹ, ಅವುಗಳಲ್ಲಿ ಸತ್ಯ ಬುದ್ಧಿ, ಅದು ಕಡಿಮೆ ಆಯಿತು ಅಂದಿಟ್ಕೊಳ್ರಿ. ಏನೋ ಒಂದು ಸಾಧನ, ಅದು ಕಡಿಮೆ ಆಯಿತು, ಅವಾಗೇನಾಗ್ತದೆ? ಫಲದಲ್ಲಿ ಮೋಹ ಕಡಿಮೆ ಆಗ್ತದೆ. ನಾಸ್ತಿ ಹೇತು ಫಲ ಉದ್ಭವ. ಇವುಗಳಲ್ಲಿ ಮೋಹ ಕಡಿಮೆ ಆದಂತೆ ಫಲಗಳ ಉದ್ಭವವು ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಈ ಫಲಗಳಿಂದಾಗಿ ತಾನೇ ನಮ್ಮ ಸಂಸಾರ ಪ್ರಾಪ್ತ ಆದದ್ದು. ಈ ಫಲಗಳೇ ಸಂಸಾರ ಅಲ್ವಾ? ಆ ಫಲಗಳ ಪ್ರಭಾವ, ಫಲಗಳ ಇಂಟೆನ್ಸಿವಿಟಿ, ಒತ್ತಡ ಯಾವಾಗ ಕಡಿಮೆ ಯಾವಾಗಪ್ಪ ಕಡಿಮೆ ಆಗ್ತದೆ? ಫಲ ಆವೇಶ, ಹೇತು ಫಲ ಆವೇಶ, ಅದು ಕಡಿಮೆ ಆಗಬೇಕು. ಅದು ಕಡಿಮೆ ಆದಂತೆ ಇದು ಕಡಿಮೆ ಆಗ್ತಾ ಹೋಗ್ತದೆ. ಎಷ್ಟು ಕಡಿಮೆ ಆಗ್ತದೆ? ನೀನು ಅವುಗಳಿಂದ ಮುಕ್ತನಾಗ್ತೀಯಾ. ಆದ್ದರಿಂದ ಕಡಿಮೆ ಮಾಡ್ಕೋತಮ್ಮ, ನೀನು ಮೋಹ ಕಡಿಮೆ ಮಾಡ್ಕೊ. ಧರ್ಮ ಅಧರ್ಮಾಖ್ಯಸ್ಯ ಹೇತು ಅಹಂಕರ್ತ ಮಮ ಧರ್ಮ ಅಲ್ಲಿ ಭಾಷೆ ಬರ್ತದೆ ನೋಡ್ರಿ. ಹೇತು ಫಲ ಆವೇಶ ಅಲ್ಲಿವರೆಗೂ ಹೇತು ಫಲ ಉದ್ಭವ ಇರುವುದು. ಹೇತು ಫಲ ಆವೇಶವು ಕ್ಷಯವಾದಾಗ ಹೇತು ಫಲ ಉದ್ಭವ ಇರುವುದಿಲ್ಲ. ಹೇತು ಫಲ ಆವೇಶ ಕಡಿಮೆ ಆದಾಗ ಹೇತು ಫಲ ಉದ್ಭವ ಕಡಿಮೆ ಆಗ್ತದೆ. ಹೇತು ಫಲ ಆವೇಶವೇ ಇಲ್ಲದೆ ಹೋದಾಗ ಇಲ್ಲಿ ಹೇತು ಫಲ ಉದ್ಭವ ಇರುವುದಿಲ್ಲ. ಇದರರ್ಥ ಸಂಸಾರ ಇರೋದಿಲ್ಲ, ಅರ್ಥ ಮುಕ್ತನಾಗಿರುತ್ತಾನೆ. ಇದು ಇವನ ಪೂರ್ವಪಕ್ಷೀಯ ನಿರ್ಣಯಗಳು. ಓಕೆ, 305 ಭಾಷ್ಯ. ಧರ್ಮ ಅಧರ್ಮಾಖ್ಯಸ್ಯ ಹೇತು ಅಹಂ ಕರ್ತ ಮಮ ಧರ್ಮ ಧರ್ಮವು ತತ್ಫಲಂ ಕಾಲಾಂತರೇ ಖಚಿತ ಪ್ರಾಣಿನಿಕಾಯೇ ಜಾತಃ ಭೋಕ್ಷ್ಯ ಇತಿ ಯಾವತ್ ಹೇತು ಫಲಯೋಃ ಇತಿ ಯಾವತ್ ಹೇತು ಫಲಯೋಃ ಆವೇಶ ಹೇತು ಫಲಾಗ್ರಹ ಆತ್ಮನಿ ಅಧ್ಯಾರೋಪಣಂ ತಚ್ಚಿತ್ತತ ಇತ್ಯರ್ಥ. ಹೇತು ಫಲಗಳ ಲಕ್ಷಣಗಳು ಏನು? ಧರ್ಮ ಅಧರ್ಮ, ಧರ್ಮ ಅಧರ್ಮವು ಹೇತುಫಲಯೋ ಲಕ್ಷಣವು. ಈ ಧರ್ಮಾಧರ್ಮಗಳಲ್ಲಿ ನೆಕ್ಸ್ಟ್ ಡೆವಲಪ್ಮೆಂಟ್ ಪ್ರಮೋಷನ್, ಕರ್ತ, ಅಹಂ ಕರ್ತ, ಮಮ ಧರ್ಮ ಮಾಡಬೇಕಾದ ನನ್ನ ಧರ್ಮ ಅಲ್ವೇ, ಮಾಡಬೇಕಾದ ನನ್ನ ಕರ್ತವ್ಯ ಅಲ್ವೇ, ಮಾಡ್ಕೊಳಪ್ಪ. ಅಯ್ಯೋ ಮಾಡಬಾರ್ದಲ್ಲ ಇದನ್ನ ಅಧರ್ಮ. ಮಮ ಧರ್ಮ ಅಧರ್ಮವು. ಮಾಡಬೇಕಾದದ್ದು ಮಾಡಲಿಲ್ಲ, ಮಾಡಬಾರ್ದನ್ನ ಮಾಡಿಬಿಟ್ಟೆ, ಅವಾಗೇನಾಗ್ತದೆ ಅವನಿಗೆ? ತತ್ಫಲಂ ಕಾಲಾಂತರೇ. ಇವತ್ತು ಹೇತುಫಲ ಆವೇಶ, ಕಾಲಾಂತರದಲ್ಲಿ ಫಲ ಅಭಿಮಾನ. ಇವತ್ತು ಹೇತುಫಲಗಳಲ್ಲಿ ನಿರ್ಧಾರ, ಮೋಹಾತ್ಮಕವಾದ ನಿರ್ಧಾರ. ಹೇತುಫಲಗಳಲ್ಲಿ ಇವತ್ತು ನಿರ್ಧಾರ ಏನಂತ? ಕರ್ತ. ಆಮೇಲೆ ಧರ್ಮಾಧರ್ಮಗಳಲ್ಲಿ ಮಮತ್ವ. ಮಮ ಧರ್ಮ ಅಧರ್ಮವು, ಅದಕ್ಕೆ ಫಲ ಏನು? ಕಾಲಾಂತರೇ ಕ್ವಚಿತ ಪ್ರಾಣಿನಿ ಕಾಯಿ. ಕಾಲಾಂತರದಲ್ಲಿ ಯಾವುದೋ ಒಂದು ಜೀವರಾಶಿ ಕ್ವಚಿತ ಪ್ರಾಣಿನಿ ಕಾಯಿ, ಯಾವುದೋ ಒಂದು ಉಪಾಧಿ, ಯಾವುದೋ ಒಂದು ಪ್ರಾಣಿಯ ಶರೀರ ಜಾತಃ. ನಾ ಹುಟ್ಟುತ್ತೀನಿ, ಹುಟ್ಟಿದ್ಮೇಲೆ ಏನು ಮಾಡ್ತೀಯ? ಭುಕ್ಷಃ ಅನುಭವಿಸ್ತೀನಿ. ಇತಿ ಯಾವತ್ ಹೇತುಫಲಯೋ ಆವೇಶ. ಈ ಪ್ರಕಾರ ಎಲ್ಲಿಯವರೆಗೂ ಆವೇಶ, ಕರ್ತೃಭಾವ, ಇಗೋಭಾವ, ನಾನು ನನ್ನದನ್ನು ಅಭಿಮಾನ, ಇವು ಎಲ್ಲಿವರೆಗೂ ಇರುತ್ತವೆಯೋ, ಹೇತುಫಲಾಗ್ರಹ ಆತ್ಮನಿ ಅಧ್ಯಾರೋಪಣಂ ತಚ್ಚಿತ್ತತಾ ಇತ್ಯರ್ಥ. ಅವೆಲ್ಲವೂ ನಮ್ಮಲ್ಲಿ ಅಧ್ಯಾರೋಪಿತವಾಗಿ ಹುಟ್ಟುಗಟ್ಟಿಕೊಂಡು ಇರುತ್ತವೆ. ಹುಟ್ಟುಗಟ್ಟಿಕೊಂಡು ಮಾಡಿದೆ ಎನ್ನುವ ಅಭಿಮಾನ, ಮಾಡಲಿಲ್ಲ ಅನ್ನುವ ಪಶ್ಚಾತ್ತಾಪ, ಮಾಡಬೇಕೋ ಅನ್ನೋ ಕಾತುರತೆ, ಅಯ್ಯೋ ಮಾಡಿಬಿಟ್ನಲ್ಲ ಅನ್ನೋ ಪಶ್ಚಾತ್ತಾಪ, ಇವೆಲ್ಲ ಇರ್ತಾವ ನೋಡಪ್ಪ. ಇವು ಯಾವ ಇಲ್ಲದೇ ಇದ್ದ ಸ್ಥಿತಿಯೇ ಮುಕ್ತ. ಇವು ಯಾವ ಸಂಬಂಧವೂ ಇರಲಿಲ್ಲ. ತಾವತ್ತ ಹೇತುಫಲಯೋ ಉದ್ಭವ. ಭಾಷ್ಯ ನೋಡ್ಕೊಳ್ಳಿ. ತಾವತ್ ಹೇತುಫಲಯೋ ಉದ್ಭವ ಧರ್ಮ ಅಧರ್ಮಯೋ ತತ್ಫಲಸ್ಯ ಚ ಅನುಚ್ಛೇದೇನ ಪ್ರವೃತ್ತಿಃ ಇತ್ಯರ್ಥಃ. ಇವರೆಲ್ಲ ಹೇತುಫಲಗಳಲ್ಲಿಯೇ ತಮ್ಮ ಮನಸ್ಸನ್ನು ಗಟ್ಟಿಯಾಗಿ ಇಟ್ಟುಕೊಂಡವರು. ಏನೆಂದು? ನನ್ನದು ನನ್ನದು ನನ್ನದು ಎನ್ನುವ ಅಭಿಮಾನದಿಂದ ಇಟ್ಟುಕೊಂಡವರು. ಆದ್ದರಿಂದ ಅಲ್ಲಿವರೆಗೆ ಏನಾಗ್ತದೆ? ಫಲಗಳು ಹುಟ್ಟುತ್ತಾ ಇರ್ತವೆ. ಏನು ಫಲಗಳು ಹುಟ್ಟುತ್ತಾ ಇರ್ತವೆ? ಧರ್ಮ ಅಧರ್ಮಯೋಹೋ ಉದ್ಭವ ಹುಟ್ಟುತ್ತಾ ಇರ್ತವೆ. ತಾವತ್ ಹೇತುಫಲಯೋ ಉದ್ಭವ ಧರ್ಮ ಅಧರ್ಮಯೋ. ಅದು ಹೆಂಗೆ ಫಲ ಹುಟ್ಟುತ್ತದೆ? ಹಂಗಂಗೆ ಅನುಚ್ಛೇದೇನ ಪ್ರವೃತ್ತಿ. ಅದನ್ನು ಅನುಸರಿಸಿಕೊಂಡೇ ಇವನು ಹೋಗ್ತಾನೆ. ಅದು ನಾಶ ಆಗೋದಿಲ್ಲ, ಅದು ನಾಶ ಆಗೋದೇ ಇಲ್ಲ. ಇಲ್ಲಿವರೆಗೆ ಇವನು ಕರ್ತೃ ಹಿಡಿದಿರ್ತಾನೆ, ಅಲ್ಲಿಗೂ ನಾಶ ಆಗೋದಿಲ್ಲ. ಹೀಗಾಗಿ ಅದನ್ನೇ ಅನುಸರಿಸ್ಕೊಂಡು ಹೋಗ್ತಾನೆ. ಮುಂದೇನಾಗ್ತದೆ, ಮತ್ತೊಂದು ಜನ್ಮ ಇರ್ತಾನೆ. ಓ, ಹಾಗರೆ ಬಿಡುಗಡೆನೇ ಇಲ್ವಾ? ಹಂಗನ್ಬೇಡ. ಇದೆ ಯದಾ ಪುನಃ ಮಂತ್ರ ಔಷಧಿ ವೀರ್ಯೇಣೇವ ಗ್ರಹಾವೇಶ ಯಥೋಕ್ತ ಅದ್ವೈತ ದರ್ಶನೇನ ಅವಿದ್ಯಾ ಉದ್ಭೂತ ಹೇತುಫಲಾವೇಶ ಅಪನೀತೋ ಭವತಿ ತದಾ ತಸ್ಮಿನ್ ಕ್ಷೀಣೇ ನಾಸ್ತಿ ಹೇತುಫಲ ಉದ್ಭವ. ಅಂತಿಮವಾಗಿ ಇದು ಜ್ಞಾನದಲ್ಲಿಯೇ ನಶಿಸಬೇಕೇ ವಿನಃ ಅಲ್ಲಿಯವರೆಗೂ ಇದು ಹಾಗೆ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಜನ್ಮ ಜನ್ಮಕ್ಕೂ ಜನ್ಮ ಜನ್ಮಕ್ಕೂ ಕಂಟಿನ್ಯೂ ಮುಂದುವರಿಸಲಾಗುತ್ತದೆ ಬರೆದಿರ್ತಾರೆ ನೋಡಿ ಲೇಖನ. ನಮ್ಮ ಆಸನ ದೇಶದ ಭಾಗ ಬರ್ತಾವೆ ಯಾಕೆಂದ್ರೆ ನಾವು ಮುಂದೆ ಅದೇ ಪೇಜಿಗೆ ಅಡ್ಜಸ್ಟ್ ಮಾಡೋಕ್ಕಾಗ್ತದಲ್ಲ. ಎಡಿಟ್ ಮಾಡಿ ಸ್ವಲ್ಪ ಕಡಿಮೆ ಮಾಡ್ಬೋದು. ಆ ಮುಂದೆ ಬರೆಯಲಾಗುವುದು ಮುಂದೆ ಮುಂದುವರಿಸಲ ಅದು ಅದಲ್ಲ ಅದಲ್ಲ ಅದಲ್ಲ ಎಂಟನೇ ಪೇಜ್ನಿಂದ ಹದಿನಾರನೇ ಪೇಜಿಗೆ ಮುಂದುವರಿಸುತ್ತೇವೆ ಅಂತ ಒಂದು ನಾಲ್ಕು ಲೈನಲ್ಲಿ ಬಂದಿರುತ್ತೆ. ಠೀಕ್ ಹೈ ಠೀಕ್ ಹೈ ಚಲೋ. ಈ ಜನ್ಮದಿಂದ ಮುಂದಿನ ಜನ್ಮಕ್ಕೆ ಮುಂದುವರಿಯುವುದು ಏನಪ್ಪ ಮುಂದುವರಿಯುತ್ತದೆ? ಇದು ಎಲ್ಲಿವರೆಗೂ ಮುಂದುವರಿಯುತ್ತದೆ? ಎಲ್ಲಿವರೆಗೂ ಅದ್ವೈತ ದರ್ಶನ ಆಗೋದಿಲ್ವೋ ಅಲ್ಲಿವರೆಗೂ ಮುಂದುವರಿತಾ ಇರ್ತದೆ. ಅದ್ವೈತ ದರ್ಶನ ಯಾವಾಗ ಆಗ್ತದೆ? ಆತರೆ ಮಂತ್ರ ಔಷಧಿ ವೀರ್ಯೇಣೇವ. ವೀರ್ಯ ಅಂದರೆ ಪ್ರಯತ್ನ, ಮಂತ್ರ ಅಂದರೆ ಶಾಸ್ತ್ರ ಪ್ರಮಾಣ. ಶಾಸ್ತ್ರ ಪ್ರಮಾಣ ಎನ್ನುವ ಔಷಧಿ. ಮತ್ತು ನಿಮ್ಮ ಪ್ರಯತ್ನ. ಗ್ರಹದ ಆವೇಶ ಏನಾಗ್ತದೆ? ಅದು ಶಿಥಿಲವಾಗಿ ಹೋಗ್ತದೆ. ಗ್ರಹದ ಆವೇಶ ಶಿಥಿಲವಾಗಿ ಹೋಗ್ತದೆ. ಹೇಗೆ? ಯಥೋಕ್ತ ಅದ್ವೈತ ದರ್ಶನೇವ. ಅದ್ವೈತ ಆತ್ಮನ ದರ್ಶನ ಸ್ಪಷ್ಟವಾಗಿಬಿಡ್ತದೆ. ಇರುವುದೊಂದೇ ಒಂದು ಏಕಂ ಅದ್ವಿತೀಯಂ ಬ್ರಹ್ಮ ಅದ್ವೈತ ತತ್ವ, ಅದು ಒಂದು ಸ್ಪಷ್ಟವಾಗಿಬಿಡ್ತದೆ. ಅಪನೀತೋ ಭವತಿ. ಮಂತ್ರ ಕೇರಳಕ್ಕೆ ಹೋಗ್ಬೇಕು, ಔಷಧಿ ಆಂಧ್ರ ಪ್ರದೇಶಕ್ಕೆ ಹೋಗ್ಬೇಕು. ಶಾಸ್ತ್ರ ಬೇಕು ಅಂದ್ರೆ ಕರ್ನಾಟಕದಲ್ಲಿ ಉಳಿಬೇಕು. ಯಾವ ಆತೆ ಮಂತ್ರ ಔಷಧಿ ಶಾಸ್ತ್ರ ಪ್ರಮಾಣ. ಶಾಸ್ತ್ರ ಪ್ರಮಾಣ ಎನ್ನುವ ಔಷಧ ಶಾಸ್ತ್ರ ಪ್ರಮಾಣ ಎನ್ನುವ ಔಷಧ. ಆ ಔಷಧವನ್ನು ನಾವು ಪಡೆದುಕೊಂಡಾಗ ಮತ್ತು ಕ್ರಮಬದ್ಧವಾಗಿ ಔಷಧ ಪಡ್ಕೋಬೇಕು. ಒನ್ ಪ್ಲಸ್ ಪ್ಲಸ್ ಒನ್ ಪ್ಲಸ್ ಒನ್ ಒನ್ ಪ್ಲಸ್ ಒನ್ ಪ್ಲಸ್ ಒನ್ ಪ್ಲಸ್ ಅಂತಂದಾಗ ಒನ್ ಪ್ಲಸ್ ಒನ್ ಒನ್ ಪ್ಲಸ್ ಒನ್ ಕರೆಕ್ಟಾಗಿ ತೊಗೋಬೇಕು ಅದನ್ನು. ಹೌದು, ಒನ್ ಪ್ಲಸ್ ಒನ್ ಪ್ಲಸ್ ಒನ್, ಹೌದಾ, ಒನ್ ಪ್ಲಸ್ ಟೂ ಅಲ್ಲ ಅಥವಾ ತ್ರೀ ಅಲ್ಲ. ಅದು ಇವ ಒಂದು ತಗೊಳ್ಳಿಲ್ಲ, ಎರಡು ತಗೊಳ್ಳಿಲ್ಲ, ರಾತ್ರಿ ಏನು ಮಾಡಿಬಿಟ್ಟೆ, ಆ ಮೂರು ಕುಡಿ ತೊಗೊಂಡ್ಬಿಟ್ಟೆ. ಕ್ರಮ ಇರಬೇಕ್ರಿ ಎಲ್ಲದಕ್ಕೂ, ಎಲ್ಲದಕ್ಕೂ ಕ್ರಮ ಇರಬೇಕು. ಆ ಕ್ರಮವನ್ನು ಅವರಿಲ್ಲಿ ಹೇಳ್ತಾರೆ. ಆ ಕ್ರಮದಿಂದ ಯಥೋಕ್ತ, ಅದು ಯಥೋಕ್ತ ಕ್ರಮ ಅಂದ್ರೇನು, ಯಥೋಕ್ತ ಆವಾಗ ಏನು ಏನು ಪ್ರಾಪ್ತಿ ಆಗ್ತದೆ, ಅದ್ವೈತ ದರ್ಶನ. ಆವಾಗೇನಾಗ್ತದೆ, ಅವಿದ್ಯಾ ಉದ್ಭೂತ ಹೇತು ಫಲಾವೇಶ ಅಪನೀತಃ ಭವತಿ, ಅದರ್ಥ ಪೂರ್ತಿ ನಾಶವಾಗಿ ಹೋಗ್ತದೆ. ತದಾ ತಸ್ಮಿನ್ ಕ್ಷೀಣೆ ನಾಸ್ತಿ ಹೇತು ಬಲ ಉದ್ಭವ. ಒಂದ್ಸಲ ಅದು ಕ್ಷೀಣ ಆಗಿಬಿಡ್ತು ಅಂತಂದರೆ, ಆವೇಶ ಯಾವಾಗ ಕ್ಷೀಣವಾಗ್ತದೆ ಆವಾಗ ಫಲ ಹೇತುಗಳ ಉದ್ಭವ ಇರೋದಿಲ್ಲ. ಬರ್ಕೊಡ್ರಿ, ಅಜ್ಞಾನವು ಹೇತು ಫಲಗಳಲ್ಲಿಯ ಅಭಿಮಾನಕ್ಕೆ ಕಾರಣ. ಈ ಅಭಿಮಾನವು ನಾನು ನನ್ನದು ಎನ್ನುವ ಭಾವದಿಂದ ಕೂಡಿರುತ್ತದೆ. ನಾನು ನನ್ನದು ಎನ್ನುವ ಅಭಿಮಾನದಿಂದ ಕೂಡಿರುತ್ತದೆ. ಅವಿದ್ಯೆ ಇರುವವರೆಗೂ ಪ್ರತಿಯೊಬ್ಬ ಜೀವಾತ್ಮನು ಇದರ ವಶದಲ್ಲಿ ಇರುತ್ತಾನೆ. ಶಾಸ್ತ್ರ ಪ್ರಮಾಣ, ಕ್ರಮಬದ್ಧವಾದ ಉಪದೇಶ, ಶಾಸ್ತ್ರ ಪ್ರಮಾಣ ಕ್ರಮಬದ್ಧವಾದ ಉಪದೇಶ ಎನ್ನುವ ಔಷಧವು ಪ್ರಾಪ್ತವಾದಾಗ ನಾನು ನನ್ನದು ಎನ್ನುವ ಭಾವ ಹೊರಟು ಹೋಗಿ ಮನುಷ್ಯನು ಧರ್ಮ ಅಧರ್ಮಗಳ ಹಿಡಿತದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ. ಯಾಕಯ್ಯೋ, ಅಯ್ಯೋ, ಎಷ್ಟು ತುಂಬ್ಕೊಂಡ್ಬಿಟ್ಟ ನೋಡ್ರಿ ಎಲ್ಲರೊಳಗೆ. ಒಂದೇ ಏಕ ದಿನಕ್ಕೆಲ್ಲಿ ಐಸಾ ರಾಜ ಮಾಲೂಮ್ ಪಡೆಯ, ಒಂದು ದಿನ 24 ಗಂಟೆ ಯಾವ ಕರ್ಮ ನಾ ಮಾಡಿಲ್ಲ, ನನಗೆ ಯಾವ ಧರ್ಮ ಅಧರ್ಮ ಇಲ್ಲ, ಪಾಪ ಪುಣ್ಯ ಇಲ್ಲ, ಪಶ್ಚಾತ್ತಾಪ ಇಲ್ಲ, ಇವು ಯಾವ ಕೊರಗೂ ಇಲ್ಲ ಅನ್ನುವ ಭಾವದಿಂದ ಒಂದೇ ಒಂದು ದಿವಸ ಜೀವನ ಮಾಡಿರಿ, ಅದು ಎಷ್ಟು ಸತ್ಯ ಅಂತ ನಿಮ್ಗೆ ಗೊತ್ತಾಗ್ತದೆ. ಅದರಂತೆ ನಾವು ಇರಬೇಕಾದ್ರೆ ನಮಗೆ ಇದು ಸ್ಪಷ್ಟ ಇರಬೇಕು. ಏನು ಈ ಮೆಕ್ಯಾನಿಸಮ್, ಆಭಾಸ ಅಜ್ಞಾನದಿಂದಾಗಿ ಫಾಲ್ಸ್ ಐಡೆಂಟಿಫಿಕೇಶನ್ ಕರ್ತಾ ಭೋಕ್ತ, ಅನ್ಯಥಾ ಆತ್ಮನು ಕರ್ತನು ಅಲ್ಲ ಭೋಕ್ತನೂ ಅಲ್ಲ, ಆ ಆತ್ಮನು ನಾನು ಅನ್ನುವ ಸ್ಪಷ್ಟತೆಯನ್ನು ಇಟ್ಟುಕೊಂಡು ಇವು ಯಾವೂ ನನ್ನ ಸಂಬಂಧ ಇಲ್ಲ ಅಂತ 24 ಗಂಟೆ ಜೀವನ ಮಾಡ್ರಿ. ಚಂದ ನಿದ್ದೆ, ಎಲ್ಲ ಕೊರಗು, ಕೊಯ್ಯೋ ಕೊಯ್ಯೋ ಕೊಯ್ಯೋ ಕೊಯ್ಯೋ. ಮತ್ತೆ ಅದೇ ಬ್ರೋಕನ್ ಪ್ಲೇಟ್, ಹಾಡಿದ್ದಾಡ ಒಂದೇ ಸುಮ್ಮನೆ ಕೊಯ್ಯೋ ಕೊಯ್ಯೋ ಕೊಯ್ಯೋ ಕೊಯ್ಯೋ ಕೊಯ್ಯೋ ಕೊಯ್ಯೋ. ಹೊಸದು ಏನೂ ಇಲ್ಲ. ಯು ಜಸ್ಟ್ ಸಿ, ನಿನ್ನೆಗೆ ಇವತ್ತಿಗೆ ಏನು ಹೊಸದದು ಹೇಳಿ. ಇವನ್ ವೇದಾಂತ ಕೂಡ ಏನಾರ ಸಿಕ್ಕಿತ್ತು ಇವತ್ತೊಂಚೂರು ಅಂತನೇ ಮತ್ತೆ ಬಂದಿರ್ತೇನೆ. ಈಗ ನಿನ್ನೆ ಸಿಕ್ಕಿದ್ದಕ್ಕಿಂತ ಇವತ್ತು ಹೊಸದು ಇನ್ನೇನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಡೇಟ್ 24th ಆತ್ಮ ಇದು ಡೇಟ್ 25th. ಅಷ್ಟೇ ನೀವು ಹೇಳಿ ನೋಡು, ಆಲ್ ಥಿಂಗ್ಸ್ ಸೇಮ್. ಅದೇ ಅದೇ ಎಲೆ, ಅದೇ ಹಸಿರು ಬಣ್ಣ, ಅದೇ ಹೂವು, ಅದೇ ಗಿಡ, ಅದೇ ವೃಕ್ಷ, ಅದೇ ಭೀಮಿಯ, ಅದೇ ಸೌಮ್ಯ, ಅದೇ ರಮ್ಯ. ಅದೇ ಗಂಟೆ, ಅದೇ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಅಂದ್ರೆ ಏನು? ತಿಂಡಿ. ತಿಂಡಿ ಮತ್ತೆ ಬೇರೆ ಬೇರೆ ಇದ್ದೀತ ಆ ಪ್ರಶ್ನೆ ಬೇರೆ. ತಿಂಡಿ ತಾನೆ, ಅದೇ ಹಸಿವು, ಅದೇ ನೀರಡಿಕೆ. ಏನೇ ಬದಲೇ ಇಲ್ಲ. ಯಾಕೆ ಬದಲಿಲ್ಲ ಹೇಳ್ರಿ? ಅದರೊಳಗೆ ಯಾವ ಸತ್ಯನೂ ಇಲ್ಲ. ಅದಕ್ಕೆ ದ್ರವ್ಯತ್ವ ಇಲ್ಲ, ಆಭಾಸ. ರಾಮ ನಾಸ್ತಿ ಹೇತು ಫಲ ಉದ್ಭವ. ಹೇತು ಫಲಗಳ ಹುಟ್ಟು ಇಲ್ಲ ಇದರ್ಥನೋ ಅವನು ಮುಕ್ತನಾದ ಅಂತ ಅರ್ಥ. ಯದಿ ಹೇತು ಫಲ ಉದ್ಭವ ತದಾ ಕೋ ದೋಷ ಇತಿ. ಏನು ಸರ್ ಸುಮ್ಮ ಸುಮ್ಮನೆ ಹೇತು ಫಲಗಳನ್ನು ಯಾಕೆ ತೆಗೆದಾಕ್ಲಿಕ್ಕೆ ಹೋಗ್ತೀರಿ? ಇರಲಿ ಬಿಡಿ. ಅವು ಕೋ ದೋಷ, ಹೇತು ಫಲಗಳು ಹಾಗೆ ಇದ್ರೆ ಯಾಕೆ ಕಳ್ಕೋಬೇಕು? ಹಾಗೆ ಇರಲಿ, ಇದ್ರೆ ಏನು ತಪ್ಪಿದೆ? ಇರಲಿ, ಹೇತುಗಳು ಹುಟ್ಟಲಿ, ಫಲಗಳು ಹುಟ್ಟಲಿ, ಜನ್ಮಗಳು ಪ್ರಾಪ್ತವಾಗಲಿ. ಕೋ ದೋಷ, ಏನು ತಪ್ಪಿದೆ ಅದರೊಳಗೆ? ಅಹತರೆ ಯಾವದ್ಹೇತು ಫಲಾವೇಶ ಸಂಸಾರಸ್ತಾವಧಾಯತಃ ಕ್ಷೀಣೇ ಹೇತು ಫಲಾವೇಶೇ ಸಂಸಾರಂ ನ ಪ್ರಪದ್ಯತೆ. ಯಾವದ್ಹೇತು ಫಲಾವೇಶ ಸಂಸಾರಸ್ತಾವಧಾಯತಃ ಕ್ಷೀಣೇ ಹೇತು ಫಲಾವೇಶೇ ಸಂಸಾರಂ ನ ಪ್ರಪದ್ಯತೆ. ತಾವತ್ ಸಂಸಾರ ಸಂಸಾರ ಆಯತ, ತಾವತ್ ಸಂಸಾರ ಆಯತ, ಯಾವತ್ ಹೇತುಫಲ ಆವೇಶ. ಎಲ್ಲಿವರೆಗೆ ಎಲ್ಲಿಯವರೆಗೆ ಹೇತು ಮತ್ತು ಫಲಗಳಲ್ಲಿ ನಮಗೆ ಅಭಿಮಾನ ಇರುತ್ತದೆಯೋ. ಏನು ಅಭಿಮಾನ? ಮಮ ಧರ್ಮ, ಮಮ ಕರ್ಮ, ಅಹಂಕರ್ತ, ಮಮ ಕರ್ತವ್ಯ ಅಂದಂಥ ಏನು ಅಭಿಮಾನಗಳು, ಈ ಅಭಿಮಾನಗಳು ಎಲ್ಲಿವರೆಗೂ ಇರ್ತಾವೋ ಅಲ್ಲಿವರೆಗೂ ಸಂಸಾರ ಈಸ್ ಇಂಪಾರ್ಟೆಂಟ್ ಆಯತ. ಸಂಸಾರ ಆಯತ, ಎವ್ರಿ ಸೆಕೆಂಡ್, ಎವ್ರಿ ಮಿನಿಟ್, ಎವ್ರಿ ಅವರ್, ಎವ್ರಿ ಡೇ, ಎವ್ರಿ ಮಂತ್, ಎವ್ರಿ ಇಯರ್, ಎವ್ರಿ ಬರ್ತ್. ಏನು ಸಂಸಾರ ಇಂಪೋರ್ಟ್ ಮಾಡ್ತಾ ಇರ್ತೀವಿ. ಇನ್ಫ್ಯಾಕ್ಟ್ ಈ ಜೀವ ಇದ್ದಾನಲ್ಲ ಇವನು ಇಂಪೋರ್ಟ್ ಎಕ್ಸ್ಪೋರ್ಟ್ ಎಕ್ಸ್ಪರ್ಟ್. ಇವನು ಇಂಪೋರ್ಟ್ ಎಕ್ಸ್ಪೋರ್ಟ್. ಇಂಪೋರ್ಟ್ ಅಂತ ವೆರಿ ಕ್ಲಿಯರ್ ನೋಡ್ರಿ. ಏಕೆಂದ್ರೆ ಇವನು ಕರ್ತ ಆಗಿರೋದ್ರಿಂದ ಫಲ ಆಗೇ ಆಗ್ತದೆ. ಫಲದಲ್ಲಿ ಮತ್ತೆ ನಂದು ಅಂತ ಅಭಿಮಾನ ಮೂಡಿ ಮೂಡ್ತದೆ. ಇಂಪೋರ್ಟ್ ಆತ್ ಎವ್ರಿ ಸೆಕೆಂಡ್, ಕೀಪ್ ಇಂಪೋರ್ಟಿಂಗ್. ಆಯತ ಆಯತ, ಒಂದು ಕೆಲಸ ಮಾಡೋಣಂತೆ, ಆ ಹೇತು ಫಲಗಳನ್ನೇ ಕ್ಷಯ ಮಾಡೋಣ. ಅದೇ ಕ್ಷೀಣೇ ಹೇತು ಫಲಾವೇಶೇ, ಹೇತು ಫಲಗಳಲ್ಲಿ ನಾನು ಎನ್ನುವ ಅಭಿನಿವೇಶ, ಆವೇಶ, ಪ್ರವೇಶ, ಅಭಿಮಾನ ಅನ್ನೋದೇನಿದೆಯೋ, ಯಾವುಗಳಲ್ಲಿ ಹೇತು ಫಲಗಳಲ್ಲಿ ಅಭಿಮಾನ ಅಂತ, ಅದು ಒಂದು ವೇಳೆ ಕ್ಷೀಣವಾಗಿದ್ದಾದರೆ ಸಂಸಾರಂ ನ ಪ್ರಪದ್ಯತೆ, ಏನು ಹೊಂದಿ ಬರೋದಿಲ್ಲ, ಸಂಸಾರವು ಅವನಿಗೆ ಹೊಂದಿ ಬರೋದಿಲ್ಲ. ಈ ಹೋಗ್ರು ಏನು ಕೆಲಸ ನಿಮಗಿಲ್ಲಿ? ಆ ನೋಡ್ರಿ ಈಗ ಎಷ್ಟು ಚಂದದ ಇಲ್ಲಿ, ಯಾವತ್ ಸಮ್ಯಕ್ ದರ್ಶನೇನ ಏತು ಫಲ ಆವೇಶ ನ ನಿವರ್ತತೆ ಅಕ್ಷೀಣ ಸಂಸಾರ ತಾವತ್ ಆಯತ ದೀರ್ಘ ಭವತಿ ಇತ್ಯರ್ಥ. ಆಯತ ಅಂದರೆ ದೀರ್ಘ, ದೀರ್ಘ ಭವತಿ. ಏನು ಮೊದಲು ಒಂದೇ ಒಂದು ಕರ್ಮದ ಫಲವನ್ನು ಇಂಪೋರ್ಟ್ ಮಾಡಿದ್ದ, ಆಮೇಲೆ ನೋಡ್ದ, ಬರೆದು ಕೊಟ್ಬಿಟ್ಟ, ಎಲ್ಲನೂ ದೀರ್ಘ ಸಮಯ ಅಂದರೆ ದೀರ್ಘಕಾಲದಲ್ಲಿ ಹೇಗೆ ಬರ್ತಾ ಇರಲಿ ಬರ್ತಾ ಇರಲಿ, ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಅನ್ನೋದ್ರೊಳಗೆ ದಾರಿಯೊಳಗೆ ITBT ಅವ್ರದ್ದು ದಾಳಿ ಆಗಿತ್ತು, ದಾಳಿ ಆದ್ಕೊಂಡು ಇಂಪೋರ್ಟ್ ಎಲ್ಲ ಸಿಕ್ಕಾಕೊಂಡು ವೈರಾಗ್ಯ ಮಾಯಾತು. ಬರ್ತು ಬಿತ್ತು ಏನಾಯ್ತು ಈಗ ಅವನಿಗೆ, ಹಾಂ ನಿರ್ವೇದ ಮಾಯ ಆತು, ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ ನಿರ್ವೇದ ಮಾಯ, ವೈರಾಗ್ಯ ಪ್ರಾಪ್ತಿ. ಅಲ್ಲ ಅತಕ್ಕದ್ದು ಈಶ್ವರೆಲ್ಲ ಬಿಲ್ಡಪ್ ಮಾಡ್ತಾನೆ, ಅತಕ್ಕದ್ದು ಇವನು ವೈರಾಗ್ಯದ ಕ್ವಾಲಿಟಿ ಹೆಂಗದ ತಕ್ಕಂತೆ ಅವನ ಮೋಕ್ಷದ ಪರಿಸರವನ್ನು ಕೂಡ ಅವನೇ ಭಗವಂತನೇ ಉತ್ಪತ್ತಿ ಮಾಡ್ತಾನೆ. ಮಹಾಪುರುಷ ಸಂಶಯ. ಸೊ ಅವನು ಇಷ್ಟನ್ನು ಅನುಗ್ರಹಿಸಿದವನು ಅದನ್ನು ಅನುಗ್ರಹಿಸಲಿಕ್ಕಿಲ್ವ ಈಶ್ವರ? ದೈವ ಹೇತುಕಂ ಎಲ್ಲ ಈಶ್ವರ ಅನುಗ್ರಹದಿಂದಲೇ ಪ್ರಾಪ್ತ ಆಗ್ತದೆ. ಮನುಷ್ಯತ್ವ ಮುಮುಕ್ಷುತ್ವ ಮಹಾಪುರುಷ ಸಂಶಯ, ಶ್ರೇಷ್ಠ ವೈರಾಗ್ಯ ಅಂದರೆ ಶ್ರೇಷ್ಠ ಮುಮುಕ್ಷುತ್ವ. ಶ್ರೇಷ್ಠವಾದ ಮುಮುಕ್ಷುತ್ವ ಇದೆ ಅಂತಂದರೆ ಔಟ್ವರ್ಡ್ ಏನೇ ಕಾಣಲಿ ಒಳಗೆ ವೈರಾಗ್ಯ ಡೆಫಿನೆಟ್ಲಿ ಇರುತ್ತೆ. ಮುಮುಕ್ಷುತ್ವ ಶ್ರೇಷ್ಠ ಇರಬೇಕು, ಲವ್ ಫಾರ್ ಫ್ರೀಡಮ್, ಲವ್ ಫಾರ್ ಮೋಕ್ಷ ತುಂಬ ಕ್ವಾಲಿಟೇಟಿವ್ ಆಗಿರಬೇಕು, ಗುಣಾತ್ಮಕವಾಗಿರಬೇಕು. ಏ ಹೊರಗೇನ್ರಿ ಮೋಸ ಮಾರಾಟ ಮಾಡ್ತಾನೆ, ಅವಾಚ್ಯವಾದ ಕರ್ಮದಲ್ಲಿ ಬಿಸಿನೆಸ್ ಮಾಡ್ತಾನೆ, ಹೊರಗೇನೇ ಇರಲಿ ಒಳಗೆ ಡೆಫಿನೆಟ್ಲಿ ವೈರಾಗ್ಯ. ಒಳಗೆ ಯಾರಿಗೆ ಡೆಫಿನೆಟ್ಲಿ ವೈರಾಗ್ಯ ಇರ್ತದೆ? ನಾವೆಲ್ಲ ಇಲ್ಲಿ ದೇವ್ರ ಇಲ್ಲೇ ಹೋಗ್ಬೇಕು, ಈಗ ಶಬ್ದ ಏನು ಮಾಡೋದು? ತಾವತ್ ಆಯತ ದೀರ್ಘ ಭವತಿ, ದೀರ್ಘ ಎಂತನಕ ಅಜ್ಞಾನ ನೀನು ಕಳ್ಕೊಂಬುದಿಲ್ಲ ಅಲ್ಲಿ ತನಕನೂ ದೀರ್ಘ ಅಂತ ಅರ್ಥ, ದೀರ್ಘ ಭವತಿ ಅಂತ ಅರ್ಥ. ವಿ ಪ್ರಾಮಿಸ್ ಯು ದಟ್ ಯು ವಿಲ್ ನಾಟ್ ಬಿ ಡಿಪ್ರೈಡ್ ಆಫ್ ದಿ ಇಂಪೋರ್ಟೆಂಟ್ ಮಟೀರಿಯಲ್ಸ್. ವಿ ಪ್ರಾಮಿಸ್ ಯು. ಒಬಾಮಾ ನೀ ಹೋದಿ, ಅವನು ಬಂದ, ಯಾರು ಬಂದ್ರೇನು ಯಾರು ಹೋದ್ರೇನು ನಿಮಗೆ ನಮ್ದೇನು ಸಪ್ಲೈ ಇದೆ ಕರೆಕ್ಟಾಗಿರ್ತದೆ. ಯಾಕಂದ್ರೆ ನೀವು ಅಜ್ಞಾನೇನು ಗಟ್ಟಿಯಾಗಿ ಇಟ್ಕೊಂಡಿರಿ. ಮತ್ತೇನು ಮಾಡೋದು? ಕ್ಷೀಣೇ ಪುನಃ, ಕ್ಷೀಣೇ ಪುನಃ ಹೇತು ಫಲಾವೇಶಿ ಸಂಸಾರಂ ನ ಪ್ರಪದ್ಯತೆ ಕಾರಣ ಅಭಾವಾತ್. ಕ್ಷೀಣೇ ಪುನಃ ಹೇತು ಫಲ ಆವೇಶಿ, ಹೇತು ಮತ್ತು ಫಲಗಳಲ್ಲಿ ನಮ್ಮ ಅಭಿನಿವೇಶ ಏನು, ನಮ್ಮ ಐಡೆಂಟಿಫಿಕೇಶನ್, ನಮ್ಮ ಅಭಿಮಾನ ಮೋಹ ಇದೆಯೋ ಅದು ಕ್ಷೀಣವಾಗಿದ್ದಾದರೆ ಸಂಸಾರಂ ನ ಪ್ರಪದ್ಯತೆ, ಸಂಸಾರವು ಅಲ್ಲಿ ಅವರಿಗೆ ಹೊಂದಿ ಬರುವುದಿಲ್ಲ. ಕಾರಣ ಅಭಾವಾತ, ಏಕೆಂದರೆ ಕಾರಣ ಇಲ್ಲ ಕಾರ್ಯ ಇಲ್ಲ. ಕಾರಣ ಇದ್ದರೆ ಕಾರ್ಯ ಇರ್ತದೆ, ಕಾರಣವೇ ಇಲ್ಲ ಅಂದರೆ ಕಾರ್ಯ ಇಲ್ಲ. ಮಣ್ಣಿದ್ದರೆ ಮಡಿಕೆ ಇರ್ತದೆ, ಮಣ್ಣೇ ಇಲ್ಲ ಅಂದರೆ ಮಡಿಕೆ ಇಲ್ಲ. ಇಟ್ ಇಸ್ ವೆರಿ ಸಿಂಪಲ್. ನಾನು ಅಜಾತ ಆತ್ಮನಃ ಅನ್ಯತ್ ನಾಸ್ತೇವ ತತ್ ಕಥಂ ಹೇತು ಫಲಯೋ ಸಂಸಾರಸ್ಯ ಚ ಉತ್ಪತ್ತಿ ವಿನಾಶೌ ಉಚ್ಯತೆ ತ್ವಯಾ ಶೃಣು. ಏನೇನೋ ಮಾತಾಡ್ತೀಯಲ್ಲಪ್ಪ ಪರಮಾತ್ಮ ನೀನು, ನಾನು ಮಿಸ್ಟರ್ ಮಿಸ್ಟರ್ ನಾನು ಏನೇನೋ ಮಾತಾಡ್ತಿರಲ್ಲ ಗುರುಗಳೇ, ನಮ್ಗೊಂದು ಮಾತು ಹೇಳ್ರಿ. ಆತ್ಮ ಅಜಾತ ಹೌದಲ್ಲೋ, ಆತ್ಮನಃ ಅಜಾತ. ಅನ್ಯತ್ ನಾಸ್ತೇವ ಹೌದಲ್ಲೋ, ಹೊರತುಪಡಿಸಿ ಇನ್ನೊಂದು ಯಾವುದು ಇಲ್ಲ ಅಂತಾಯ್ತು. ಏಯ್, ಬೇಕಾದ್ರೆ ಕಿವ್ಯಾ ಕ್ವಿ ಕ್ವಿ ಕ್ವಿ ಮಾಡ, ಹೊರತುಪಡಿಸಿ ಇನ್ನೊಂದು ಯಾವುದು ಇಲ್ಲ ಅಂತ ಹೇಳಿದ್ರಿ. ಹೌದಾ? ಹೌದಪ್ಪ. ಆತ್ಮನ ಅಜಾತ ಅನ್ಯತ್ ನಾಸ್ತೇವ, ಬೇರೆ ಇನ್ನೊಂದು ಯಾವುದು ಇಲ್ಲ. ಅಂದಮೇಲೆ ಇವೆಲ್ಲ ಮುಂದಿಂದ ಎಲ್ಲಿಂದ ಹುಟ್ಟಿವು? ಏನೇನು ಕಥಂ ಹೇತು ಫಲಯೋಹೋ, ಹೇತು ಫಲಗಳಾಗಲಿ ಸಂಸಾರ ಆಗಲಿ ಉತ್ಪತ್ತಿ ವಿನಾಶಗಳಾಗಲಿ ಇವೆಲ್ಲ ಹೇಳ್ತೀನಿ. ಹೊರತುಪಡಿಸಿ ಇನ್ನೊಂದು ಯಾವುದು ಇಲ್ಲ ಅಂದಾಗ ಬಾಯಿ ಮುಚ್ಚಿಬಿಡ್ಬೇಕು, ಅಷ್ಟೇ ಮುಗಿದೋಯ್ತು. ಇವೆಲ್ಲ ಉಪದೇಶ ಯಾಕೆ ಮಾಡ್ತೀರಿ? ಕಥಂ ಹೇತು ಫಲಯೋಹೋ ಸಂಸಾರಸ್ಯ ಚ ಉತ್ಪತ್ತಿ ವಿನಾಶೋ ಉಚ್ಚೇತೆ ತ್ವಯಾ, ಇವೆಲ್ಲ ನಿಮ್ಮಿಂದ ಯಾಕೆ ಹೇಳಲ್ಪಡ್ತವೆ? ಹೇಳಬೇಡ್ರಿ ಇವನೇ ಅಲ್ಲ, ಏನೂ ಇಲ್ಲಲ್ಲ. ಶೃಣು, ಭಾಷೆ ಆಗ್ತದೆ. ಶೃಣು ಏನಪ್ಪ, ಏನು ಸಂವೃತ್ಯ ಜಾಯತೆ ಸರ್ವಂ ಶಾಶ್ವತಂ ನಾಸ್ತಿ ತೇನ ವೈ ಸದ್ಭಾವೇನ ಹ್ಯಜಂ ಸರ್ವಂ ಉಚ್ಛೇದಸ್ತೇನ ನಾಸ್ತಿ ವೈ ಸಂವೃತ್ಯ ಜಾಯತೆ ಸರ್ವಂ ಶಾಶ್ವತಂ ನಾಸ್ತಿ ತೇನ ವೈ ಸದ್ಭಾವೇನ ಹ್ಯಜಂ ಸರ್ವಂ ಉಚ್ಛೇದಸ್ತೇನ ನಾಸ್ತಿ ವೈ. ಓಂ ಓಂ.